ನಮ್ಮ ಎಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮ ಕುರಿತು ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ದಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮ ಕುರಿತು ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ದಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿಯ ವಿತರಿಸುವ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ದಿ ನಿಗಮದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಸಿ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈಗ ಇವತ್ತು ನಾವು ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿಯ ವಿತರಿಸುವ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಲಸೆ ಕುರಿಗಾಹಿಗಳಿಗೆ ಈ ಒಂದು ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇವತ್ತು ಕುರಿಗಾಹಿಗಳು ಪ್ರಸ್ತುತ ಸಿಚುಯೇಷನ್ ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 17,30,000 ಕುರಿ ಮೇಕೆಗಳನ್ನ ಸಾಕ್ತಿರ್ತಕ್ಕಂತ ಒಂದು 45,000 ಕುಟುಂಬಗಳು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದಾವೆ. ಕುರಿಗಳ ಸಂಖ್ಯೆಗೆ ಅನುಗುಣವಾಗಿ ಕುರಿಗಳನ್ನ ಮೇಯಿಸಲಿಕ್ಕೆ ಇದ್ದಂತ ಜಾಗ ದಿನೇ ದಿನೇ ಬೇರೆ ಬೇರೆ ಕಾರಣಗಳಿಂದ ಕಡಿಮೆ ಆಗ್ತಾ ಇದೆ. ಗೋಮಾಳಗಳು ಕಡಿಮೆ ಆಗ್ತಾ ಇದಾವೆ. ಅಮೃತ್ ಮಹಲ್ ಕಾವಲ್ ಕೂಡ ನಮ್ಮ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಮೇಯಿಸಲಿಕ್ಕೆ ಸಿಗ್ತಾ ಇಲ್ಲ. ಹಾಗೆ ಅರಣ್ಯ ಇಲಾಖೆಯಲ್ಲಿ ಕುರಿ ಮೇಕೆಗಳನ್ನ ಬಿಟ್ಟು ಮೇಯಿಸಲಿಕ್ಕೆ ಅವಕಾಶ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕುರಿಗಾಹಿಗಳು ಇವತ್ತಲ್ಲ, ತುಂಬಾ ವರ್ಷಗಳಂದ್ರೆ ಅನಾದಿ ಕಾಲದಿಂದಲೂ ಕುರಿ ಸಾಕಾಣಿಕೆ ಪ್ರಾರಂಭ ಮಾದಾಗ್ಲಿಂದಲೂ ಅಂತಲೂ ಹೇಳಬಹುದು, ಸೀಸನಲ್ ಅಂದ್ರೆ ಋತುಮಾನಕ್ಕೆ ಆಧಾರಿತವಾಗಿ ವಲಸೆ ಹೋಗ್ತಕ್ಕಂಥ ಪದ್ಧತಿ ಮೊದಲಿಂದಲೂ ಕೂಡ ಇದೆ. ಆ ರೀತಿ ವಲಸೆ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಮಳೆಗಾಲದಲ್ಲಿ ನಮ್ಮಲ್ಲಿ ಸಾಕಷ್ಟು ಮೇವು ಲಭ್ಯ ಇರುತ್ತೆ, ಕುರಿ ಮೇಕೆಗಳಿಗೆ ತೊಂದರೆ ಇರೋದಿಲ್ಲ ಮೇವಿಗೆ. ಆದ್ರೆ ಬೇಸಿಗೆ ಕಾಲ ಬಂದಾಗ ನಮ್ಮಲ್ಲಿ ಕುರಿ ಮೇಕೆಗಳಿಗೆ ಮೇವು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಈ ಭಾಗಕ್ಕೆ ಕುರಿಗಾಹಿಗಳು ತಮ್ಮ ಕುರಿಗಳನ್ನ ಹೊಡ್ಕೊಂಡು ಮೇಯಿಸಲಿಕ್ಕೆ ಮೇವನ್ನ ಅರಸಿ ಹೋಗ್ತಾರೆ. ಸೊ ಇದು ಒಂದ್ ರೀತಿ ಅರೆ ಅಲೆಮಾರಿ ಪದ್ಧತಿ ಅಂತಲೂ ನಾವು ಹೇಳಬಹುದು. ಈ ಒಂದು ಪದ್ಧತಿ ಬಹಳಷ್ಟು ದಿನಗಳಿಂದ ನಮ್ಮ ಕುರಿಗಾಹಿಗಳಲ್ಲಿ ವಾಡಿಕೆಯಲ್ಲಿ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕುರಿಗಾಹಿಗಳು ತಾವೇನು ವಲಸೆ ಹೋಗ್ತಾರಲ್ಲ ಆ ಒಂದು ಜಾಗದಲ್ಲಿ ಅಥವಾ ಆ ಸ್ಥಳಗಳಲ್ಲಿ ಕುರಿಗಾಹಿಗಳ ಮೇಲೆ ಕುರಿಗಳ ಮೇಲೆ ಒಂದು ರೀತಿಯಾದಂತ ಏನು ಅವ್ರಿಗೆ ತೊಂದರೆ ಆಗ್ತಕ್ಕಂತ ನಿದರ್ಶನಗಳು ಸಾಕಷ್ಟು ನಾವು ಇತ್ತೀಚೆಗೆ ಕೇಳಿ ಬಂದಿದೆ. ಸೊ ಅದನ್ನ ತಡೆಯೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ 2024-25 ಸಾಲಿನ ಆಯವ್ಯಯದಲ್ಲಿ ಸುಸಂಚಾರಿ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ವಿತರಿಸುವ ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಮಾರ್ಗಸೂಚಿಗಳನ್ನು ಕೂಡ 31/8/2024 ಒಂದು ಕರ್ನಾಟಕದ ನಡವಳಿಗಳು ಸರ್ಕಾರದ ನಡವಳಿಗಳು ಅಂತಂದೇಳಿ ಅದನ್ನ ಹೊರಡಿಸಿದೆ. ಸೊ ಇದು ಕಾರ್ಯಕ್ರಮ ಈಗ ಚಿತ್ರದುರ್ಗ ಜಿಲ್ಲೆ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈಗ ಅನುಷ್ಠಾನ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ತಿಳುವಳಿಕೆಯನ್ನ ಕೊಡತಕ್ಕಂತ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಅರ್ಜಿಗಳು ಇನ್ನೂ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮುಖಾಂತರ ಚಿತ್ರದುರ್ಗದ ಆಕಾಶವಾಣಿ ಮುಖಾಂತರ ಸಾಕಷ್ಟು ಜನರಿಗೆ ಇದು ತಲುಪೋದ್ರಿಂದ ಈ ಮಾಧ್ಯಮವನ್ನ ಬಳಸಿಕೊಂಡು ನಮ್ಮ ಕುರಿಗಾಹಿಗಳಿಗೆ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾವೆ. ಸೊ ತಾವು ಅವಕಾಶ ಮಾಡಿಕೊಟ್ಟಿದ್ದೀರ ಸರ್. ಈಗ ಈ ಒಂದು ಗುರುತಿನ ಚೀಟಿಯನ್ನ ಯಾಕೆ ಪಡೆಯಬೇಕಾಗುತ್ತೆ ಅಂದ್ರೆ ಈ ಗುರುತಿನ ಚೀಟಿ ಪಡೆಯಬೇಕಾದ್ರೆ ಅವರು ಎಲ್ಲಿ ಹೋಗಿ ಈ ಒಂದು ಗುರುತಿನ ಚೀಟಿಯನ್ನ ನಮ್ಮ ಕುರಿಗಾಹಿಗಳು ಪಡೆಯಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈ ಒಂದು ಗುರುತಿನ ಚೀಟಿಯನ್ನ ಪಡೀಲಿಕ್ಕೋಸ್ಕರನೇ ಅರ್ಜಿಗಳನ್ನ ಹಾಕಬೇಕಾಗುತ್ತೆ. ಈಗಾಗಲೇ ನಾವು ಪೇಪರ್ ಅಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ವಿ. ಸೊ ಅರ್ಜಿಗಳು ನಮ್ಮ ಪಶು ಸಂಗೋಪನೆ ಇಲಾಖೆಯ ಎಲ್ಲಾ ಪಶು ಆಸ್ಪತ್ರೆ ಮತ್ತು ಪ್ರಾಥಮಿಕ ಪಶು ಆಸ್ಪತ್ರೆಗಳಲ್ಲೂ ಕೂಡ ಇದು ಸಿಗ್ತಾ ಇದೆ. ಜೊತೆಗೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳಲ್ಲೂ ಕೂಡ ಈ ಅರ್ಜಿಗಳು ಲಭ್ಯ ಇದಾವೆ. ಸೊ ಕುರಿಗಾಹಿಗಳು ಆ ಒಂದು ಪಶು ಆಸ್ಪತ್ರೆ ಮತ್ತು ಕುರಿ ಸಹಕಾರ ಸಂಘಗಳನ್ನ ಸಂಪರ್ಕಿಸಿ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟಂತ ದಾಖಲೆಗಳನ್ನ ಹಾಕಿ ಅದನ್ನ ಸ್ಥಳೀಯ ಪಶು ಆಸ್ಪತ್ರೆಗೆ ಸಲ್ಲಿಸಬೇಕಾಗುತ್ತೆ. ಸೊ ಆ ದಾಖಲೆಗಳನ್ನ ಯಾವ್ಯಾವ್ದನ್ನ ಹಾಕ್ಬೇಕು ಅಂದ್ರೆ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಹಾಕ್ಬೇಕಾಗುತ್ತೆ. ಸ್ಥಳೀಯ ಪಶುವೈದ್ಯರಿಗೆ ಗೊತ್ತಿರುತ್ತೆ ಯಾರು ವಲಸೆ ಹೋಗ್ತಾರೆ ಯಾರು ವಲಸೆ ಹೋಗೋದಿಲ್ಲ ಅಂತ. ಸೊ ಅವರು ದೃಢೀಕರಿಸಿದಂತ ಒಂದು ದೃಢೀಕರಣ ಪತ್ರ ನಿಮ್ಮ ಅರ್ಜಿ ಜೊತೆಗಿರ್ಬೇಕು. ಆಮೇಲೆ ವಲಸೆ ಕುರಿಗಾರರು ಅಂದ್ರೆ ಕನಿಷ್ಠ 20 ಕುರಿ ಇದ್ರೂ ಕೂಡ ಅವರು ವಲಸೆ ಹೋಗ್ತಿದ್ರೆ ಅವರಿಗೆ ಈ ಗುರುತಿನ ಚೀಟಿಯನ್ನು ಕೊಡುವಂತ ಕಾರ್ಯಕ್ರಮ ಇದೆ. ಕನಿಷ್ಠ 20 ಇದ್ರೂ ಸಾಕು, 20ಕ್ಕಿಂತ ಹೆಚ್ಚಾಗಿದ್ರೆ ಎಲ್ಲರಿಗೂ ಕೂಡ ಈ ಒಂದು ಗುರುತಿನ ಚೀಟಿ ಸಿಗುತ್ತೆ. ಆಮೇಲೆ ಈ ವಲಸೆ ಕುರಿಗಾರರು ಅಂತಂದೇ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ಮಹಜರ್ ಪತ್ರವನ್ನ ಕೊಡಬೇಕಾಗುತ್ತೆ. ಅದನ್ನು ಕೂಡ ಅರ್ಜಿ ಜೊತೆಗೆ ನಾವು ಲಗತ್ತಿಸಿದ್ದೇವೆ. ಸೊ ಅದನ್ನ ತುಂಬಿ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನ ಸಹಿ ಮಾಡಿಕೊಡ್ತಾರೆ, ಅದನ್ನು ಕೂಡ ಅರ್ಜಿ ಜೊತೆಗೆ ಹಾಕ್ಬೇಕು. ಆಮೇಲೆ ಕುರಿಗಾಹಿಗಳ ಆಧಾರ್ ಕಾರ್ಡ್ ನ ಪ್ರತಿಯನ್ನ ಹಾಕ್ಬೇಕು. ಆಮೇಲೆ ಫ್ರೂಟ್ಸ್ ಐಡಿ ಹಾಕ್ಬೇಕಾಗುತ್ತೆ. ಆಮೇಲೆ ರೇಷನ್ ಕಾರ್ಡ್ ಪಡಿತರ ಚೀಟಿ ಅದನ್ನ ಒಂದು ಜೆರಾಕ್ಸ್ ಪ್ರತಿಯನ್ನ ಅರ್ಜಿ ಜೊತೆಗೆ ಹಾಕಿ ಅರ್ಜಿ ನಮೂನೆ ಇದೆ ಅದನ್ನೆಲ್ಲ ತುಂಬಿಸಿ ಸ್ಥಳೀಯ ಪಶುವೈದ್ಯರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಸೊ ಅದು ಮುಂದೆ ತಾಲೂಕು ಒಂದು ಸಮಿತಿ ಅಂತ ಒಂದಾಗಿದೆ, ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಅಂತ. ಆ ಒಂದು ತಾಲೂಕು ಮಟ್ಟದ ಆಯ್ಕೆ ಸಮಿತಿಗೆ ತಹಶೀಲ್ದಾರರು ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಅಥವಾ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಅವರು ಸದಸ್ಯರಾಗಿರ್ತಾರೆ. ಜಿಲ್ಲಾ ಅನುಷ್ಠಾನಾಧಿಕಾರಿಗಳು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಇದಲ್ಲದೆ ಸರ್ಕಾರ ಅಧಿಕಾರೇತರ ಸದಸ್ಯರನ್ನು ಕೂಡ ಸರ್ಕಾರದಿಂದ ನಾಮನಿರ್ದೇಶನ ಮಾಡತಕ್ಕಂತ ಕಾರ್ಯಕ್ರಮ ಇದೆ. ಸದ್ಯಕ್ಕೆ ಅದು ನಾಮನಿರ್ದೇಶನ ಇನ್ನು ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಈಗ ಅರ್ಜಿ ತಗೊಂಡು ಅದನ್ನ ಪ್ರೋಸೆಸ್ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಈಗ ಪ್ರೋಸೆಸ್ ಅಲ್ಲಿದೆ. ಎಲ್ಲರೂ ಕೂಡ ಕುರಿಗಾಹಿಗಳು ವಿಶೇಷವಾಗಿ ವಲಸೆ ಕುರಿಗಾಹಿಗಳು ಅರ್ಜಿಗಳನ್ನು ಪಡೆದು ಆದಷ್ಟು ಬೇಗ ಅದನ್ನ ತುಂಬಿಸಿ ಹತ್ತಿರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆಗಳಿಗೆ ಮತ್ತೆ ಕುರಿ ಸಹಕಾರ ಸಂಘಗಳಿಗೂ ಕೂಡ ಸಲ್ಲಿಸಬಹುದಾಗಿದೆ. ಈಗ ಅರ್ಜಿ ಜೊತೆಗೆ ಕೆಲವೊಂದು ದಾಖಲೆಗಳನ್ನ ಹೇಳಿದ್ರ ನೀವು, ಅದ್ರ ಜೊತೆಗೆ ಏನಾದರೂ ಇಂತಿಷ್ಟು ಅಂತೇಳಿ ಹಣ ಏನಾದರೂ ಪಾವತಿ ಮಾಡಬೇಕಾಗುತ್ತಾ? ಇಲ್ಲ, ಇದು ಯಾವುದೇ ಹಣ ಪಾವತಿ ಇಲ್ಲ, ಇದು ಸಂಪೂರ್ಣವಾಗಿ ಉಚಿತ. ಈ ಒಂದು ಕಾರ್ಡ್ ಅನ್ನ ಅಂದ್ರೆ ನಾನೇನು ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಅಂತ ನಾ ಹೇಳಿದೆ, ಅದರಲ್ಲಿ ಆಯ್ಕೆ ಆದಂತ ವಲಸೆ ಕುರಿಗಾಹಿಗಳ ಪಟ್ಟಿಯನ್ನ ಎಲ್ಲಾ ತಾಲೂಕುಗಳಿಂದ ಸಂಗ್ರಹಿಸಿ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರಿಂದ ಅದನ್ನ ದೃಢೀಕರಿಸಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಏನು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಸೊ ಅವರಿಗೆ ನಾವು ಈ ಎಲ್ಲಾ ಅರ್ಜಿಗಳನ್ನು ಕಳಿಸಿಕೊಡ್ತೇವೆ, ಆಯ್ಕೆ ಆದಂತ ಅರ್ಜಿಗಳನ್ನ. ಆಮೇಲೆ ನಾವೇನ್ ಮಾನದಂಡಗಳು ಹೇಳಿದ್ವಿ ಅವೆಲ್ಲವೂ ಕೂಡ ಫುಲ್ಫಿಲ್ ಮಾಡೋಂತ ಅದಕ್ಕೆ ಎಲ್ಲವೂ ಕೂಡ ದಾಖಲೆಗಳು ಸರಿ ಇರೋಂತ ಒಂದು ಕುರಿಗಾಹಿಗಳ ಪಟ್ಟಿಯನ್ನ ನಾವು ಕಳಿಸಿಕೊಡ್ತೀವಿ ಅವರಿಗೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಂದ ಗುರುತಿನ ಚೀಟಿ ವಿತರಣೆ ಆಗುತ್ತೆ. ಆ ಒಂದು ಗುರುತಿನ ಚೀಟಿಯನ್ನ ರೈತರು ಮುಂದಿನ ದಿನಗಳಲ್ಲಿ ಈ ವಲಸೆ ಕುರಿಗಾಹಿಗಳಿಗೆ ಬರತಕ್ಕಂಥ ಸೌಲಭ್ಯಗಳನ್ನ ಪಡಿಲಿಕ್ಕೆ ನಾವೇನು ಆಧಾರ್ ಕಾರ್ಡ್ ನಾವು ಲಗತ್ತಿಸ್ತೀವಲ್ಲ ಅದೇ ತರ ಈ ಗುರುತಿನ ಚೀಟಿಯನ್ನು ಕೂಡ ನಾವು ಲಗತ್ತಿಸಬೇಕಾಗುತ್ತೆ. ಅಂದ್ರೆ ಈ ಒಂದು ಗುರುತಿನ ಚೀಟಿ ನಮ್ಮ ವಲಸೆ ಕುರಿಗಾಹಿಗಳಲ್ಲಿ ಇದ್ದರೆ ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗುತ್ತವೆ ಸರ್? ಸರ್, ಬಹಳ ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂತಹ ಗಮನ ಹರಿಸಿ ಕುರಿಗಾಹಿಗಳಿಗೆ, ಅದರಲ್ಲೂ ವಲಸೆ ಕುರಿಗಾಹಿಗಳು ತಾವು ವಲಸೆ ಹೋದಂತ ಜಾಗದಲ್ಲಿ ಆ ಸಂದರ್ಭದಲ್ಲಿ ಅವರ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳನ್ನ ಅವರು ಮನಗಂಡು ಕರ್ನಾಟಕ ಸರ್ಕಾರದ ವತಿಯಿಂದ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನಕ್ಕಂತ ಉದ್ದೇಶದಿಂದ ಈ ಒಂದು ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ಕೊಡತಕ್ಕಂಥ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಸಭೆಯನ್ನ ಕರೆದು ಅದರಲ್ಲಿ ತೀರ್ಮಾನ ಮಾಡಿ ಸೊ ಇಂತಹ ಕುರಿಗಾಹಿಗಳಿಗೆ ತಮ್ಮ ಆತ್ಮರಕ್ಷಣೆಗೋಸ್ಕರ ಜೊತೆಗೆ ತಮ್ಮ ಕುರಿ ಮತ್ತು ಮೇಕೆಗಳನ್ನ ರಕ್ಷಿಸಿಕೊಳ್ಳೋದಕ್ಕೋಸ್ಕರ, ಕಾಡು ಪ್ರಾಣಿಗಳಿಂದಲಾಗಬಹುದು ಆತ್ಮರಕ್ಷಣೆಗಾಗಿ ಅವ್ರಿಗೊಂದು ಬಂದೂಕನ್ನ ತಗೊಳ್ಳಿಕ್ಕೆ ಒಂದು ಲೈಸೆನ್ಸ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಬಹಳ ಮಹತ್ವವಾದಂತಹ ಉದ್ದೇಶ. ಆ ಲೈಸೆನ್ಸ್ ಅನ್ನ ಕೊಡೋದಕ್ಕೆ, ಪರವಾನಿಗೆಯನ್ನು ಕೊಡೋದಕ್ಕೆ ಈ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ನಾವು ಹೊಂದಿರಬೇಕಾಗುತ್ತೆ. ಅಂತ ಗುರುತಿನ ಚೀಟಿ ಹೊಂದಿರತಕ್ಕಂಥ ಕುರಿಗಾಹಿಗಳಿಗೆ ಮಾತ್ರ ಬಂದೂಕನ್ನ ಹೊಂದತಕ್ಕಂಥ ಲೈಸೆನ್ಸ್ ಅನ್ನ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಕೊಡಲಾಗ್ತದೆ. ಈಗ ಆ ದೌರ್ಜನ್ಯ ತಡೆ ಕಾಯ್ದೆ ಅಂತ ನಾನು ಹೇಳಿದೆ, ಈ ಕಾಯ್ದೆ ಇನ್ನೂ ಈಗಾಗಲೇ ಅದು ಬಂದಿಲ್ಲ. ಇನ್ನು ಆ ಕಾಯ್ದೆಗೆ ಸಂಬಂಧಪಟ್ಟಂತ ನೀತಿ ಮಾರ್ಗಸೂಚಿಗಳನ್ನ ತಯಾರು ಮಾಡುವ ಹಂತದಲ್ಲಿದೆ. ಸರ್ಕಾರದಿಂದ ಈ ಒಂದು ಕಾಯ್ದೆ ಬಂದ ನಂತರ ಅದರ ಒಂದು ಅಡಿಯಲ್ಲಿ ಈ ಸಂಚಾರಿ ಕುರಿಗಾಹಿಗಳಿಗೆ ಈ ಬಂದೂಕು ಲೈಸೆನ್ಸ್ ಅನ್ನ ಕೊಡುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದು ಸರ್ಕಾರದಿಂದ ಆಗ್ತಾ ಇದೆ. ಇದ್ರ ಜೊತೆಗೆ ಈಗ ವಲಸೆ ಕುರಿಗಾಹಿ ಅಂದ ತಕ್ಷಣ ಅವರು ಎಲ್ಲೇ ಹೋದ್ರು ಕೂಡ ಅವರು ಈ ಗುರುತಿನ ಚೀಟಿಯನ್ನ ತೋರಿಸಿದ್ರೆ ಯಾವುದೇ ಪಶು ಆಸ್ಪತ್ರೆಯಲ್ಲಿ, ಈಗ ನಮ್ಮ ಚಿತ್ರದುರ್ಗದಿಂದ ನಾವು ಚಿಕ್ಕಮಂಗಳೂರಿಗೆ ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರೆ, ದಾವಣಗೆರೆ ಹೋಗ್ತಾರೆ, ಸೊ ಅಲ್ಲಿ ಹೋದಾಗ ಸೊ ಕುರಿಗಾಹಿಗಳು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಅಲ್ಲಿ ನಿಯರ್ ಬೈ ಹತ್ತಿರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆಗಳಿಂದ ಪಶು ವೈದ್ಯಕೀಯ ಸೌಲಭ್ಯಗಳನ್ನ ಪಡಿಬಹುದು. ಅವರಿಗೆ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಅಥವಾ ಯಾವುದೇ ಸಂದರ್ಭದಲ್ಲಿ ತಮ್ಮ ಕುರಿಗಳಿಗೆ ಲಸಿಕೆ ಹಾಕುವಂಥದ್ದಾಗಿರ್ಬೋದು, ಅಥವಾ ಬೇರೆ ಯಾವುದೇ ಚಿಕಿತ್ಸೆ ಆಗಿರ್ಬೋದು. ಆ ನಂತರ ಈ ರೀತಿ ಏನಾದರೂ ಅನಾಹುತಗಳಾಗಿ ಕುರಿಗಳು ಅಕಸ್ಮಾತ್ ಮರಣ ಹೊಂದಿದ್ರೆ ಹತ್ತಿರದಲ್ಲಿರ್ತಕ್ಕಂಥ ಪಶು ವೈದ್ಯರು ಬಂದು ಅದ್ರ ಮರಣೋತ್ತರ ಪರೀಕ್ಷೆ ಮಾಡಿ ಆ ಒಂದು ವರದಿಯನ್ನು ಕೊಟ್ಟರೆ ಕುರಿಗಾಹಿಗಳಿಗೆ ಅನುಗ್ರಹ ಕೊಡುಗೆ ಯೋಜನೆ ಅಂತ ಇದೆ. ಅದರಲ್ಲಿ ಸುಮಾರು 5,000 ರೂಪಾಯಿ ಕುರಿಗಳಿಗೆ ಪರಿಹಾರಧನ ಕೊಡ್ತಾರೆ. ಸೊ 3-6 ತಿಂಗಳ ಮರಿಗಳಿಗೆ ಸುಮಾರು 3,500 ರೂಪಾಯಿ ಪರಿಹಾರಧನ ಕೊಡುವಂತ ಕಾರ್ಯಕ್ರಮ ಈಗ ಆಲ್ರೆಡಿ ಇದೆ. ಸೊ ಅದಕ್ಕೂ ಕೂಡ ನಾವು ಈ ಗುರುತಿನ ಚೀಟಿ ಇದ್ರೆ ಹತ್ತಿರದಲ್ಲಿರ್ತಕ್ಕಂಥ ಪಶುವೈದ್ಯರನ್ನ ಕಂಡು ಅವರನ್ನ ಸತ್ತ ಕುರಿಗಳ ಒಂದು ಮರಣೋತ್ತರ ಪರೀಕ್ಷೆಗೆ ಮಾಡ್ಲಿಕ್ಕೋಸ್ಕರ ಅವರನ್ನ ಸಹಾಯವನ್ನ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಕುರಿಗಾಹಿಗಳು ಹೊರಗಡೆ ಹೋದಾಗ ಅವರಿಗೆ ಈ ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಕುರಿಗಾಹಿಗಳಿಗೆ ಈ ಸಂಚಾರಿ ಟೆಂಟ್ಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಆ ಸಂಚಾರಿ ಟೆಂಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಒಂದು ಟೆಂಟ್ ಇರುತ್ತೆ, ಜೊತೆಗೆ ಒಂದು ಸೋಲಾರ್ ಬ್ಯಾಟರಿ ಇರುತ್ತೆ, ಆಮೇಲೆ ಅದು ಸೋಲಾರ್ ಪ್ಯಾನಲ್ ಕೂಡ ಇರುತ್ತೆ, ಅದರಲ್ಲಿ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಆಮೇಲೆ ಕಾಡಿನಲ್ಲಿ ರಾತ್ರಿ ಹೊತ್ತಲ್ಲಿ ಓಡಾಡೋದ್ರಿಂದ ಅವ್ರಿಗೆ ಒಂದು ಗಮ್ ಬೂಟ್ಸ್ ಕೂಡ ಇರುತ್ತೆ ರಕ್ಷಣೆಗೋಸ್ಕರ. ಆಮೇಲೆ ಅವ್ರಿಗೊಂದು ರೈನ್ ಕೋಟ್, ಅಂದ್ರೆ ಮಳೆ ಬಂದಾಗ ರಕ್ಷಣೆಗೋಸ್ಕರ ಒಂದು ರೈನ್ ಕೋಟ್ ಕೂಡ ಇರುತ್ತೆ, ಒಂದು ಬ್ಯಾಗ್ ಇರುತ್ತೆ. ಸೊ ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡೋಕ್ಕೆ ಬೇಕಾದಂತ ಒಂದು ಶೆಡ್ ಅಥವಾ ಟೆಂಟ್, ಅದು ಕೂಡ ಆ ಪರಿಕರಗಳೆಲ್ಲವೂ ಕೂಡ ವಲಸೆ ಕುರಿಗಾರಿ ಕೊಡ್ತಕ್ಕಂಥ ಟೆಂಟ್ ಅಲ್ಲಿರುತ್ತೆ. ಅದನ್ನ ಪಡೀಲಿಕ್ಕೂ ಕೂಡ ಈ ವಲಸೆ ಕುರಿಗಾಹಿಗಳ ಗುರುತಿನ ಚೀಟಿ ಅವಶ್ಯ ಆಗುತ್ತೆ. ಸೊ ನಮ್ಮಲ್ಲಿ ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದುವರೆಗೂ ಸುಮಾರು 442 ಅರ್ಜಿಗಳು ಮಾತ್ರ ಬಂದಿದ್ದಾವೆ. ವಿಶೇಷವಾಗಿ ಚಳ್ಳಕೆರೆ ಮತ್ತೆ ಹಿರಿಯೂರು ಚಿತ್ರದುರ್ಗ ಈ ಭಾಗದಿಂದ ಹೆಚ್ಚಿನ ಮೊಳಕಾಲ್ಮೂರಲ್ಲೂ ಕೂಡ ಸಾಕಷ್ಟು ಕುರಿಗಳಿದ್ದಾವೆ. ಹೆಚ್ಚಿನ ಅರ್ಜಿಗಳನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸೊ ಒಂದು ಅಂದಾಜಿನ ಪ್ರಕಾರ ಸೊ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 2,500-3,000 ವಲಸೆ ಕುರಿಗಾಹಿಗಳು ಇದ್ದಾರೆ ಅಂತಕ್ಕಂಥ ಒಂದು ಅಂದಾಜು ಪಟ್ಟಿ ನಮ್ಮ ಹತ್ರ ಇದೆ. ಸೊ ಆ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ನಮ್ಗೆ ಕೇವಲ 10% ಮಾತ್ರ ಅರ್ಜಿಗಳು ಇನ್ನು ಬಂದಿದ್ದಾವೆ, ಇನ್ನು ಸಾಕಷ್ಟು ಅರ್ಜಿಗಳು ಬರಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಆಕಾಶವಾಣಿ ಮಾಧ್ಯಮದಿಂದ ನಮ್ಮೆಲ್ಲ ಕುರಿಗಾಹಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಹತ್ತಿರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆ ಅಥವಾ ಕುರಿ ಸಹಕಾರ ಸಂಘವನ್ನ ಭೇಟಿ ಮಾಡಿ ಅರ್ಜಿಗಳನ್ನು ಪಡೆದು ಅದನ್ನ ಸೂಕ್ತ ದಾಖಲೆಗಳೊಂದಿಗೆ ಆದಷ್ಟು ಬೇಗ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ವಲಸೆ ಕುರಿಗಾಹಿ ಬಂಧುಗಳನ್ನ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್, ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಕುರಿಗಾಯಿಗಳು ಈಗ ಬೇರೆ ಜಿಲ್ಲೆಗೆ ಏನಾದರೂ ಈಗ ವಲಸೆ ಹೋಗಿದ್ರೆ ಬೇರೆ ಜಿಲ್ಲೆಯಲ್ಲಿ ಈ ಒಂದು ಗುರುತಿನ ಚೀಟಿಯನ್ನ ಪಡೆಯುವಂತದ್ದು ಏನಾದರೂ ಇದೆಯಾ? ಇಲ್ಲ ಅಂದ್ರೆ ಯಾವ ಕುರಿಗಾಯಿ ಯಾವ ಜಿಲ್ಲೆಯವರಾಗಿರುತ್ತಾರೋ ಅದೇ ಜಿಲ್ಲೆಯಲ್ಲಿ ಬಂದು ಈ ಒಂದು ಗುರುತಿನ ಚೀಟಿಯನ್ನ ಪಡೆಯಬೇಕಾಗುತ್ತೋ, ಇದ್ರ ಬಗ್ಗೆ ಹೇಳಿ ಸರ್. ಹೌದು, ಈಗ ನಮ್ಮ ಜಿಲ್ಲೆಯವರು ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಹಾಕಿ ಗುರುತಿನ ಚೀಟಿ ಪಡೆದಕ್ಕೆ ಆಗೋದಿಲ್ಲ. ಅವರು ವಾಸಸ್ಥಳ ಮತ್ತೆ ಆಧಾರ್ ಕಾರ್ಡ್, ಅವರು ಯಾವ ಜಿಲ್ಲೆಗೆ ಸೇರಿರ್ತಾರೋ ಸೊ ಆ ಜಿಲ್ಲೆಯಲ್ಲೇ ಅವರು ಹತ್ತಿರದ ಪಶು ಆಸ್ಪತ್ರೆಯಿಂದ ಅರ್ಜಿ ಪಡೆದು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈಗ ನಮ್ಮ ಜಿಲ್ಲೆಯವರು ದಾವಣಗೆರೆಯಲ್ಲಿ ಹೋಗಿ ಅದನ್ನು ಅರ್ಜಿ ಹಾಕಿ ಅಲ್ಲಿ ಗುರುತಿನ ಚೀಟಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಅವರು ಯಾವ ಸ್ಥಳದಲ್ಲಿ ವಾಸ ಮಾಡ್ತಾರೆ ಅಂತಕ್ಕಂಥ ದೃಢೀಕರಣ ಪತ್ರಗಳು, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡು ಅವೆಲ್ಲವೂ ಕೂಡ ಬೇಕಾಗಿರೋದ್ರಿಂದ ಸೊ ಅವರು ಯಾವ ಜಿಲ್ಲೆಗೆ ಸೇರಿರ್ತಾರೋ ಅಲ್ಲೇ ಅರ್ಜಿ ಹಾಕಬೇಕು, ಅಲ್ಲಿದ್ದಲೇ ಅವರು ಗುರುತಿನ ಚೀಟಿ ತಗೋಬೇಕಾಗುತ್ತೆ. ಒಟ್ಟಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ಕುರಿ ಮೇಕೆಗಳನ್ನು ಸಾಕಾಣಿಕೆ ಮಾಡಿದ್ದಾರೆ, ಕುರಿಗಾಯಿ ಕುಟುಂಬಗಳ ಸಂಖ್ಯೆ ಎಷ್ಟು, ಇದ್ರ ಬಗ್ಗೆ ಹೇಳಿ ಸರ್. ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಅತಿ ಹೆಚ್ಚು ಕುರಿ ಮೇಕೆಗಳನ್ನ ಸಾಕ್ತಕ್ಕಂಥ ಜಿಲ್ಲೆ. ನಮ್ಮ 19ನೇ ಜಾನುವಾರು ಗಣತಿಯ ಪ್ರಕಾರ ಸುಮಾರು 13,52,087 ಕುರಿಗಳು, ಸುಮಾರು 385,058 ಮೇಕೆಗಳು, ಅಂದ್ರೆ ಸುಮಾರು 17,30,000 ಕುರಿ ಮೇಕೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸಾಕ್ತಾ ಇದ್ದಾರೆ. ಇದು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಕುರಿ ಮೇಕೆ ಸಾಕ್ತಕ್ಕಂಥ ಜಿಲ್ಲೆ ನಮ್ದಾಗಿದೆ. ನಮ್ಮನ್ನು ಬಿಟ್ಟರೆ ಈಗ ನೆಕ್ಸ್ಟ್ ತುಮಕೂರು ಬರೋದು, ಅದು ಸುಮಾರು ಅಂದಾಜು 17,00,000 ಕುರಿ ಮೇಕೆಗಳು ಅವರು ಸಾಕಾಣಿಕೆ ಮಾಡ್ತಿದ್ದಾರೆ. ಇನ್ನು ಇಷ್ಟು ಕುರಿ ಮೇಕೆಗಳನ್ನ ಸಾಕ್ತಕ್ಕಂಥ ಕುಟುಂಬಗಳನ್ನು ನಾವು ನೋಡಿದರೆ ಸುಮಾರು 24,780 ಕುರಿಗಳನ್ನು ಸಾಕ್ತಕ್ಕಂಥ ಕುಟುಂಬಗಳು, ಸುಮಾರು 17,825 ಮೇಕೆಗಳನ್ನ ಸಾಕ್ತಕ್ಕಂಥ ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಕುರಿ ಮೇಕೆಗಳನ್ನೇ ಅವಲಂಬಿತರಾಗಿದ್ರು. ಇದರಲ್ಲಿ ಬಹಳಷ್ಟು ಜನ ಅತಿ ಸಣ್ಣ ರೈತರಿದ್ದಾರೆ, ಸಣ್ಣ ರೈತರಿದ್ದಾರೆ, ಭೂರಹಿತರು ಕೂಡ ಇದ್ದಾರೆ. ಸೊ ಅಷ್ಟು ಜನರು ಕೂಡ ಈ ಕುರಿ ಮೇಕೆಗಳನ್ನ ತಮ್ಮ ಜೀವನ ನಿರ್ವಹಣೆಗಾಗಿನೇ ಅವರು ಅವಲಂಬಿಸಿದ್ದಾರೆ. ಸೊ ಇದು ಅತ್ಯಂತ ಲಾಭದಾಯಕ ಕೂಡ ಆಗ್ತಾ ಇದೆ ಈಗ, ಅಂದ್ರೆ ಕೃಷಿಗೆ ಇಲ್ಲೇ ಒಂದ್ ಕಡೆ ಉಪಕಸವಾಗಿ ಇವತ್ತು ಲಾಭದಾಯಕ ಅಂತಂದ್ರೆ ಈ ಕುರಿ ಮೇಕೆ ಸಾಕಾಣಿಕೆ ಅಂತ ಹೇಳ್ತೀರ. ಹೌದೌದು, ಈಗ ಕೇವಲ ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಕೃಷಿಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೃಷಿ ಇವತ್ತು ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ಅವಲಂಬಿಸಿ ನಾವು ಕೃಷಿ ಮಾಡೋದ್ರಿಂದ ಯಾವ ರೀತಿಯಾದಂತಹ ದುಷ್ಪರಿಣಾಮಗಳಾಗ್ತವೆ ಅನ್ನೋದನ್ನ ನಮ್ಗೆ ಸಾಕಷ್ಟು ವಿಜ್ಞಾನಿಗಳು ನಮ್ಮ ಅನುಭವಗಳಿಂದಲೂ ಕೂಡ ನಮ್ಗೆ ಆಲೇ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ದನ ಮತ್ತು ಕುರಿ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನು ಪಡೆದು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕುರಿ ಮತ್ತು ಮೇಕೆಗಳ ಆರೋಗ್ಯನೂ ಕೂಡ ಇಂಪ್ರೂವ್ ಆಗುತ್ತೆ. ಹೇಗೆ ಅಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆದಂತ ಬೆಳೆಯಲ್ಲಿ ರಾಸಾಯನಿಕ ಪಳೆಯುಳಿಕೆ ಇದ್ದೇ ಇರ್ತದೆ. ಸೊ ಅಂತ ಒಂದು ತಿಂದಂತ ಕುರಿ ಮೇಕೆಗಳಲ್ಲಿ ಹಸು ಎಮ್ಮೆಗಳ ಒಂದು ಬೈ ಪ್ರಾಡಕ್ಟ್ಸ್ ಅಲ್ಲಿ ರಾಸಾಯನಿಕಗಳು ಇರೋದು ಈಗಾಗಲೇ ಹಾಲಿನಲ್ಲಿ ಮಾಂಸದಲ್ಲಿ ಪ್ರೂವ್ ಆಗಿದೆ. ಹಾಗಾಗಿ ಸಾವಯವ ಕೃಷಿಯನ್ನ ನಾವು ಅಳವಡಿಸಿಕೊಳ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಆರ್ಥಿಕ ದೃಷ್ಟಿಯಿಂದಲೂ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಇದಕ್ಕೆ ಪೂರಕವಾಗಿ ನಮ್ಮ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಚೀರ್ನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಆಧುನಿಕ ವಧಾಗಾರ ಪ್ರಾರಂಭ ಆಗಿದೆ. ಈಗ ಪ್ರಾರಂಭ ಆಗುವ ಹಂತದಲ್ಲಿ ಇದೆ, ಈಗ ಎಲ್ಲ ವರ್ಕ್ ಮುಗಿದಿದೆ, ಟೆಂಡರ್ ಆಗಿದೆ, ಇನ್ನೇನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅದು ಪ್ರಾರಂಭ ಆಗ್ತಿದೆ. ಸೊ ಅದು ಆಧುನಿಕ ವಧಾಗಾರದ ಒಂದು ಕೆಪಾಸಿಟಿ ಏನಿದೆ ಅಂದ್ರೆ, ಒಂದು ದಿನಕ್ಕೆ 1,500 ಕುರಿಗಳನ್ನ ಪ್ರೋಸೆಸ್ ಮಾಡುವಂತ ಕೆಪಾಸಿಟಿ ಇದೆ. ಸೊ ಆ ಒಂದು ವಧಾಗಾರ ಪ್ರಾರಂಭ ಆದ್ರೆ ಚಿತ್ರದುರ್ಗ, ತುಮಕೂರು ಮತ್ತೆ ಬಳ್ಳಾರಿ ಈ ಭಾಗದ ಕುರಿ ಮೇಕೆಗಳಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕುರಿ ಸಾಕಾಣಿಕೆ ಮಾಡುವಂತವ್ರಿಗೆ, ಮೇಕೆ ಸಾಕಾಣಿಕೆ ಮಾಡುವಂತವ್ರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಆದಾಯ ಇದೆ. ಸೊ ಕುರಿ ಮೇಕೆಗಳ ಮಾಂಸಕ್ಕೆ ಯಾವತ್ತೂ ಕೂಡ ಬೇಡಿಕೆ ಕಡಿಮೆ, ಬೇಡಿಕೆ ಇದ್ದೇ ಇದೆ. ಕುರಿ ಮಾಂಸದ ಒಂದು ಬೆಲೆ ಈ ಗಗನಕ್ಕೆ ಏರ್ತಲೇ ಇದೆ, ಕಡಿಮೆ ಆಗಿದ್ದಂತೂ ನಾವೆಲ್ಲೂ ಕಾಣಲೇ ಇಲ್ಲ. ಹಾಗಾಗಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಖಂಡಿತವಾಗ್ಲೂ ಕೂಡ ಉತ್ತಮವಾದಂತಹ ಆದಾಯ ಕೊಡ್ತಕ್ಕಂಥ ಉದ್ಯೋಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಘಗಳು ಎಷ್ಟಿದ್ದಾವೆ ಸರ್? ಅಂದ್ರೆ ಈ ಒಂದು ಸಂಘಗಳ ಒಂದು ಜವಾಬ್ದಾರಿ ಏನಿರುತ್ತೆ, ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 51 ಕುರಿ ಮೇಕೆಗಳ ಸಹಕಾರ ಸಂಘಗಳಿದ್ದಾವೆ. ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥವು ಕೇವಲ 31 ಮಾತ್ರ. ಅಂದ್ರೆ ನಿಯಮಿತವಾಗಿ ಮತ್ತೆ ಏನು ಡೈರೆಕ್ಟರ್ಸ್ನ ಮತ್ತೆ ಅಧ್ಯಕ್ಷರ ಕಾರ್ಯದರ್ಶಿಗಳನ್ನ ಚುನಾವಣೆ ಮಾಡ್ತಾ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂಘಗಳು ಕೇವಲ 31 ಮಾತ್ರ. ಸೊ ಈ ಸಂಘಗಳು ತಾಲೂಕಿನ ಅಂದ್ರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದಾವೆ. ನಮ್ಮ ಮೊಳಕಾಲ್ಮೂರು, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಮ್ಮ ಕುರಿ ಸಹಕಾರ ಸಂಘಗಳು ಇದಾವೆ. ಅದರಲ್ಲಿ ಚಳ್ಳಕೆರೆ ಮತ್ತು ಹಿರಿಯೂರಿನಲ್ಲಿ ಸ್ವಲ್ಪ ಜಾಸ್ತಿ ಇದಾವೆ. ಸೊ ಅಲ್ಲಿ ಪ್ರತಿ ಕುರಿ ಸಹಕಾರ ಸಂಘಗಳಲ್ಲೂ ಕೂಡ ಕನಿಷ್ಠ 100 ಸದಸ್ಯರಿಂದ 1000 ಸದಸ್ಯರು ಕೂಡ ನಮ್ಮ ಸಂಘಗಳಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲಾ ಸದಸ್ಯರಿಗೆ ಸರ್ಕಾರದಿಂದ ಬರತಕ್ಕಂಥ ಕಾರ್ಯಕ್ರಮಗಳನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕುರಿ ಸಹಕಾರ ಸಂಘಗಳು ಮಾಡಬೇಕಾಗುತ್ತೆ. ಇವು ಎಲ್ಲೋ ಒಂದು ರೀತಿ ಒಂದು ಸರ್ಕಾರ ಮತ್ತು ಕುರಿಗಾಹಿಗಳ ಮಧ್ಯದಲ್ಲಿ ಒಂದು ಕೊಂಡಿಯ ರೀತಿಯಲ್ಲಿ ಇವರು ಕೆಲಸ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆಗಿಂದಾಗೆ ಬರತಕ್ಕಂತ ಏನು ತಾಂತ್ರಿಕ ಮಾಹಿತಿಗಳನ್ನ, ಹೊಸ ಹೊಸ ವಿಚಾರಗಳನ್ನ ಕುರಿಗಾಹಿಗಳನ್ನ ಒಟ್ಟು ಒಂದು ಕಡೆ ಸೇರಿಸಿ ಅವರಿಗೆ ತರಬೇತಿ ಕೊಡೋದ್ರ ಮುಖಾಂತರ ತಾಂತ್ರಿಕವಾದಂತ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಕೂಡ ನಮ್ಮ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಕೆಲಸ ಆಗಿದೆ. ಸೊ ಜೊತೆಗೆ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಫಲಾನುಭವಿಗಳಿಗೆ ಆಯ್ಕೆ ಆಗ್ಬಹುದು ಅಥವಾ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ದಾಗಬಹುದು. ಈ ಎಲ್ಲಾ ಕೆಲಸಗಳಿಗೆ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘಗಳು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾವೆ. ಸೊ ಇದು ನಮ್ಮ ಕುರಿ ಸಹಕಾರ ಸಂಘಗಳ ಮುಖ್ಯವಾದಂತ ಕೆಲಸ ಆಗುತ್ತೆ. ಅಂದ್ರೆ ಈಗ ನೀವ್ ಹೇಳಿದ್ರ ಇಷ್ಟ ತನಕ ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿಯ ಒಂದು ಕಾರ್ಯಕ್ರಮ ಈ ಒಂದು ಬಹಳ ಮಹತ್ವದ್ದು ಅಂತ ಹೇಳಿದ್ರ. ಇದ್ರ ಜೊತೆಗೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಕಾರ್ಯಕ್ರಮಗಳು ಸಾಕಷ್ಟು ಇದಾವೆ. ಅದ್ರ ಬಗ್ಗೆನೆ ನಾವು ಇನ್ನೊಂದು ಕಾರ್ಯಕ್ರಮ ಮಾಡಬಹುದು. ಅದನ್ನ ಖಂಡಿತ ನಾವು ಇನ್ನೊಂದು ಸಂಚಿಕೆಯಲ್ಲಿ ಅದನ್ನ ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ಸ್ಥೂಲವಾಗಿ ಹೇಳೋದಾದ್ರೆ ಸೊ ನಮ್ಮ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಲ್ಲಿ ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಅಂದ್ರೆ ಅನುಗ್ರಹ ಕೊಡುಗೆ ಯೋಜನೆ. ಈ ಅನುಗ್ರಹ ಕೊಡುಗೆ ಯೋಜನೆ ಅಂದ್ರೆ ಕುರಿಗಾಹಿಗಳು ತಾವು ಸಾಕ್ತಕ್ಕಂತ ಕುರಿಗಳು ಮರಣವನ್ನಪ್ಪಿದಾಗ ಸೊ ಅದಕ್ಕೆ ಸರ್ಕಾರದಿಂದ ಸುಮಾರು 6 ತಿಂಗಳ ಮೇಲ್ಪಟ್ಟ ಕುರಿ ಆದ್ರೆ ಅಥವಾ ಮೇಕೆ ಆದ್ರೆ 5,000 ರೂಪಾಯಿಗಳನ್ನು ಪರಿಹಾರ ಧನವಾಗಿ ಕೊಡ್ತಾ ಇದೆ. ಇನ್ನು 3-6 ತಿಂಗಳ ಒಳಗಿನ ಕುರಿ ಮರಿಗಳು ಸಾವನ್ನಪ್ಪಿದ್ರೆ ಅದಕ್ಕೆ 3,500 ರೂಪಾಯಿ ಪರಿಹಾರ ಧನವನ್ನ ಸರ್ಕಾರದಿಂದ ಕೊಡ್ತಾ ಇದೆ. ಸೊ 3 ತಿಂಗಳ ಒಳಗಿನ ಮರಿಗಳು ಸತ್ರೆ ಅದಕ್ಕೆ ಯಾವುದೇ ಪರಿಹಾರ ಇರೋದಿಲ್ಲ. ಸಣ್ಣ ಮರಿಗಳು ಸತ್ರೆ ಅದಕ್ಕೆ ಪರಿಹಾರ ಕೊಡೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದಂಥದ್ದು. ಇದುವರೆಗೂ ಕೂಡ 2013 ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸೊ ಇದುವರೆಗೂ ಸುಮಾರು 8 ಕೋಟಿಗೂ ಹೆಚ್ಚು ಮೊತ್ತವನ್ನ DBT ಮುಖಾಂತರ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತ ಏನಿದೆಯಲ್ಲ, ಆಧಾರ್ ಬೇಸ್ಡ್ ಪೇಮೆಂಟ್ ಅಂತ ನಾವೇನು ಹೇಳ್ತೀವಲ್ಲ, ಅದ್ರ ಮುಖಾಂತರ ನೇರವಾಗಿ ಕುರಿಗಾಹಿಗಳ ಅಕೌಂಟ್ಗೆನೆ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಮೂಲಕ ಈಗ ಆಲ್ರೆಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಿದೆ. ಈಗಲೂ ಕೂಡ ಆ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಇದರ ಒಂದು ಲಾಭವನ್ನ ಕುರಿಗಾಹಿಗಳು ಪಡ್ಕೋಬಹುದು. ಇದಕ್ಕೆ ನೀವು ಕುರಿ ಸತ್ತಾಗ ಹತ್ತಿರದಲ್ಲಿರುವಂತಹ ಪಶುವೈದ್ಯರಿಗೆ ತಿಳಿಸಿದ್ರೆ ಆ ದಾಖಲಾತಿಗಳನ್ನೆಲ್ಲ ಮಾಡ್ತಾರೆ, ಅವನ್ನ ನಮಗೆ ಕಳಿಸ್ಕೊಟ್ರೆ ಅದನ್ನ ನಾವು ಕುರಿಗಾಹಿಗಳಿಗೆ ದುಡ್ಡು ಕೊಡುವಂತ ಕಾರ್ಯಕ್ರಮ ಇದೆ. ಇದು ಒಂದು. ಎರಡನೇದು ಈ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಕಳೆದ ವರ್ಷ ಪ್ರಾರಂಭ ಆಗಿದೆ. ಇದು ಕೇವಲ 2 ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಈ ಕಾರ್ಯಕ್ರಮ ಇರೋದು. ಈಗಾಗಲೇ ಮೊದಲನೇ ವರ್ಷದ ಕಾರ್ಯಕ್ರಮ ಕಳೆದ ವರ್ಷ 2023-24 ಅನುಷ್ಠಾನ ಆಗಿದೆ. ಸೊ ಇದರಲ್ಲಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರುವ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅನುಗ್ರಹ ಕೊಡುಗೆ ಆ ರೀತಿ ಇಲ್ಲ, ಯಾರು ಬೇಕಾದ್ರೂ ತಗೋಬಹುದು. ಸದಸ್ಯರಿದ್ರೂ ಬರುತ್ತೆ, ಸದಸ್ಯರಿಲ್ಲದೆ ಇದ್ರೂ ಕೂಡ ಬರುತ್ತೆ. ಆದ್ರೆ ಅಮೃತ ಕುರಿಗಾಹಿ ಯೋಜನೆ ಅಂದ್ರೆ ಕುರಿ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರುವಂತವರು ಅರ್ಜಿ ಹಾಕೋದಕ್ಕೆ ಅರ್ಹರಾಗಿರ್ತಾರೆ. ಇದರ ಅಡಿಯಲ್ಲಿ 1,75,000 ರೂಗಳ ಒಟ್ಟು ಒಂದು ಏನು ಘಟಕ ದರದಲ್ಲಿ 20 ಕುರಿ 1 ಟಗರು ಅಥವಾ 20 ಮೇಕೆ 1 ಓತವನ್ನ ಕೊಂಡ್ಕೊಳ್ತಕ್ಕಂತ ಕಾರ್ಯಕ್ರಮ. ಇದರಲ್ಲಿ ಸರ್ಕಾರದ ಸಹಾಯಧನ 25% ಇರುತ್ತೆ. NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ಒಂದು ಸಾಲ NCDCಯಿಂದ ಸಾಲ 50% ಅಂದ್ರೆ 87,500 ರೂಪಾಯಿ 9.26% ಬಡ್ಡಿ ದರದಲ್ಲಿ ಸಾಲವನ್ನ ತಗೊಳ್ತೀವಿ. ಇದರಲ್ಲಿ ಜೊತೆಗೆ 25% ಕುರಿಗಾಹಿ ವಂತಿಕೆ ರೂಪದಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಸೊ ಅಂದ್ರೆ 25% ಕುರಿಗಾಹಿ ವಂತಿಕೆ, 25% ಸರ್ಕಾರದ ಸಹಾಯಧನ, ಇನ್ನು 50% NCDCಯ ಸಾಲ. ಇಷ್ಟು ಪಡೆದು 1,75,000 ರೂಪಾಯಿನಲ್ಲಿ 20 ಕುರಿ ಮತ್ತೆ 1 ಟಗರು ಅಥವಾ 20 ಮೇಕೆ ಅಥವಾ 1 ಓತ. ಸೊ ಇದನ್ನ ಹತ್ತಿರದಲ್ಲಿ ಇರತಕ್ಕಂತ ಎಪಿಎಂಸಿ ಮುಖಾಂತರ ಖರೀದಿ ಮಾಡಬೇಕಾಗತ್ತೆ. ಸೊ ಈ ಖರೀದಿ ಮಾಡಿಕೊಂಡು ಇದರ ಒಂದು ಸೌಲಭ್ಯವನ್ನು ಪಡಿಬಹುದು. ಇದು ಎರಡನೇ ಕಾರ್ಯಕ್ರಮ. ಇನ್ನು ಮೂರನೇ ಕಾರ್ಯಕ್ರಮ, ಈಗ ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ಕೊಡುವಂತದ್ದು ಈಗ ಬಂದಿದೆ, ಗುರುತಿನ ಚೀಟಿ ಕೊಡೋದು. ಇದರ ಹಿಂದೆನೂ ಕೂಡ ವಲಸೆ ಕುರಿಗಾಹಿಗಳಿಗೆ ನಾವು ಟೆಂಟ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದ್ವಿ. ಸುಮಾರು ಇದುವರೆಗೂ ನಾವು 445 ಟೆಂಟ್ಗಳನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಎಲ್ಲ ತಾಲೂಕಿನ ವಲಸೆ ಕುರಿಗಾಹಿಗಳಿಗೆ ನಾವು ಟೆಂಟ್ಗಳನ್ನು ವಿತರಣೆ ಮಾಡಿದ್ದೇವೆ. ಸೊ ಇದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಉಳಿದಂತೆ ಜಂತುನಾಶಕ ಔಷಧಿ ಕೊಡುವಂಥದ್ದಾಗ್ಬೋದು, ಆಮೇಲೆ ಕುರಿಗಾಹಿಗಳಿಗೆ ತಾಂತ್ರಿಕವಾದಂಥ ಮಾಹಿತಿಯನ್ನು ಕೊಡುವಂಥದ್ದಾಗ್ಬೋದು, ಆಮೇಲೆ ಕುರಿ ಸಹಕಾರ ಸಂಘಗಳಿಗೆ ಉಣ್ಣೆ ಕಟಾವು ಮಾಡುವಂಥ ಮೆಷಿನ್ಸ್ ಅನ್ನು ನಾವು ವಿತರಣೆ ಮಾಡೋದು, ಉಣ್ಣೆ ಕಟಾವಣೆ ಬಗ್ಗೆ ತರಬೇತಿ ಕೊಡುವಂಥದ್ದು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಇದರ ನಿಗಮದ ಮುಖಾಂತರ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸರ್, ಈಗ ಮಾತಾಡ್ತಾ ಒಂದು ಮಾತು ಹೇಳಿದ್ರೆ ನೀವು, ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಕುರಿ ಮೇಕೆಯನ್ನ ಸಾಕಾಣಿಕೆ ಮಾಡುವಂತದ್ದನ್ನ ನಾವು ಗಮನಿಸಿದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಕುರಿ ಮೇಕೆಗಳನ್ನ ಸಾಕಲಿಕ್ಕೆ ಬಹಳ ಮುಖ್ಯವಾದಂತ ಒಂದು ವಾತಾವರಣ ಅಂದ್ರೆ ಒಣ ಹವೆ ಇರಬೇಕು. ಒಣ ಹವೆ ಇರತಕ್ಕಂತ ಒಂದು ಪ್ರದೇಶ ಕುರಿ ಮೇಕೆಗಳ ಸಾಕಾಣಿಕೆ ಅತ್ಯಂತ ಸೂಕ್ತವಾದಂತದ್ದು. ಈಗ ನಮ್ಗೆ ಮಂಗಳೂರಲ್ಲಿ ಕುರಿಗಳಿಲ್ಲ, ಉಡುಪಿ ಜಿಲ್ಲೆಯಲ್ಲಿ ಕುರಿಗಳು ತುಂಬಾ ಕಡಿಮೆ, ಮೇ ಬಿ ಒಂದು 100-200 ಸಿಗ್ಬೋದೇನೋ ಅಲ್ಲಿ ಹುಡುಕಿದ್ರೆ. ಆದ್ರೆ ನಮ್ಮ ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ರಾಯಚೂರು, ಹಾವೇರಿ, ಈ ರೀತಿ ಒಣ ಪ್ರದೇಶ ಏನಿದೆಯಲ್ಲ, ಈ ಭಾಗದಲ್ಲಿ ಸಾಕಷ್ಟು ಕುರಿಗಳನ್ನ ಸಾಕ್ತಾ ಇದಾರೆ. ಅದೇ ರೀತಿ ಚಿತ್ರದುರ್ಗ ಕೂಡ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕುರಿಯನ್ನ ನಾವು ಬಳ್ಳಾರಿ ತಳಿ ಅಂತ ನಾವು ಕರಿತೇವೆ. ಸೊ ಅದರಲ್ಲೂ ವಿಶೇಷವಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು 600,000+ ಹೆಚ್ಚು ಕುರಿ ಮೇಕೆಗಳಿದಾವೆ. ಅದನ್ನ ಸಾಕ್ತಕ್ಕಂಥ ಕುಟುಂಬಗಳು ಕೂಡ ಅಲ್ಲಿ ಜಾಸ್ತಿ ಇದಾವೆ. ಆಮೇಲೆ ಮೊಳಕಾಲ್ಮೂರಲ್ಲಿಗೆ ನಿಯರ್ಲಿ 125,000 ಕುರಿ ಮೇಕೆಗಳು ಅಲ್ಲಿ ಇದಾವೆ. ಆಮೇಲೆ ಹಿರಿಯೂರಲ್ಲಿ ಸುಮಾರು 500,000 ಕುರಿಗಳನ್ನ ಸಾಕ್ತಾ ಇದ್ದಾರೆ. ಹೊಳಲ್ಕೆರೆಯಲ್ಲಿ ಸುಮಾರು 125,000, ಹೊಸದುರ್ಗದಲ್ಲಿ ಸುಮಾರು 230,000. ಈ ರೀತಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಈ ಕುರಿ ಸಾಕ್ತಕ್ಕಂತ ಕುಟುಂಬಗಳು ಇದಾವೆ. ಕುರಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿ ಸಾಕ್ತಾ ಇದ್ದಾರೆ. ಹಿಂದೆ ಸಾಕಷ್ಟು ಹುಲ್ಲುಗಾವಲು ಪ್ರದೇಶ ಇತ್ತು, ನಮ್ಮ ಅಡವಿ ಇತ್ತು, ಅಮೃತ್ ಮಹಲ್ ಕಾವಲ್ಲಿತ್ತು. ಅಮೃತ್ ಮಹಲ್ ಕಾವಲ್ ಈಗಲೂ ಕೂಡ ಇದಾವೆ. ಸೊ ಕೆಲವು ಭಾಗದಲ್ಲಿ ವಿಶೇಷವಾಗಿ ಕುದಾಪುರದಲ್ಲಿದ್ದಂತ ನಮ್ಮ 12,000 ಎಕರೆ ಕುದಾಪುರದ ಅಮೃತ್ ಮಹಲ್ ಕಾವಲು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಳಕೆ ಆಗಿದೆ. ಆದ್ರೆ ಇನ್ನೂ ಬೇರೆ ಬೇರೆ ಕಡೆ ನಮ್ಮ ಅಮೃತ್ ಮಹಲ್ ಕಾವಲ್ ಇದೆ, ಮತ್ತೆ ಇನ್ನೂ ಕೂಡ ಗೋಮಾಳ ಇದೆ, ಗುಡ್ಡ ಪ್ರದೇಶ ಇದೆ ನಮ್ಮಲ್ಲಿ ಮೊಳಕಾಲ್ಮೂರು, ಮತ್ತೆ ಚಿತ್ರದುರ್ಗದ ಕೆಲವು ಭಾಗಗಳಲ್ಲಿ ಹಿರಿಯೂರಿನಲ್ಲಿ ಕೂಡ ಗುಡ್ಡ ಪ್ರದೇಶ ಇದೆ. ಈ ಭಾಗದಲ್ಲಿ ಕುರಿ ಸಾಕಲಿಕ್ಕೆ ಸೂಕ್ತವಾದಂತಹ ಜಾಗ ಇದೆ, ಸೂಕ್ತವಾದಂತ ವಾತಾವರಣ ಇದೆ, ಮೇವು ಸಿಗುತ್ತೆ. ಸೊ ಹಂಗಾಗಿ ಈ ಭಾಗದಲ್ಲಿ ಹೆಚ್ಚು ಕುರಿಗಳನ್ನ ಸಾಕ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆ ಅದಕ್ಕೆ ಅತಿ ಹೆಚ್ಚು ಕುರಿಗಳನ್ನ ಹೊಂದಿದೆ. ಸರ್, ನಾವು ಮೊದಲಿಂದಲೂ ನೋಡ್ಕೊಂತ ಬಂದಿದ್ವಿ, ಈ ಕುರಿ ಸಾಕಾಣಿಕೆದಾರರು ಅಂತಂದ್ರೆ ಈಗೆಲ್ಲ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರ್ತಾರೆ. ಈಗ ಅಡವಿ ಮೇವು, ಅಡವಿ ನೀರು ಅಂತ ಹೇಳ್ತಾರೆ, ಯಾವುದೇ ರೀತಿ ಖರ್ಚು ಇರಲ್ಲ, ಅಂದ್ರೆ ಅವ್ರಿಗೆ ಒಳ್ಳೆಯ ಒಂದು ಲಾಭದಾಯಕ ಉಪಕಸಬಾಗುತ್ತಲ್ವಾ? ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಕರು ಸಾಕಷ್ಟು ಜನ ಈಗ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡುವಂತದ್ದನ್ನ ನೋಡಿದ್ವಿ, ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು, ಇದರಲ್ಲಿ ಯಾವುದು ಸೂಕ್ತ ಅಂತ ಹೇಳಿದ್ರ? ಸೊ ಇದು ಸೂಕ್ತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪರಿಸ್ಥಿತಿ ಆ ರೀತಿ ಬಂದಿದೆ ಅಂತ. ಕೆಲವು ಸಾರಿ ಆಯ್ಕೆ ಇರೋದಿಲ್ಲ, ಅನಿವಾರ್ಯ ಅಂತ ನಾವು ಹೇಳ್ತೀವಲ್ಲ. ಈಗ ನಮ್ಗೆ ಸಪೋಸ್ ಕುರಿಗಳನ್ನ ಸಾಕೋದಕ್ಕೆ ಅಡವಿ ಇಲ್ಲ ನಮ್ಮೂರು ಸುತ್ತಮುತ್ತ. ಸೊ ಅವಾಗ ಏನಾಗುತ್ತೆ, ನಾವು ಕುರಿ ಸಾಕ್ಲೇಬೇಕು, ಯಾಕಂದ್ರೆ ಲಾಭದಾಯಕ ಇದೆ ಅದು. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಹೊಲದಲ್ಲೇನೆ ಸುತ್ತ ನಾವು ಫೆನ್ಸಿಂಗ್ ಮಾಡಿಕೊಂಡು ಅದರಲ್ಲೇ ಒಂದು ಶೆಡ್ ಮಾಡಿಕೊಂಡು ಅದ್ರ ಬೆಳಗ್ಗೆ ಸ್ವಲ್ಪ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಬರೋದು, ಮಧ್ಯಾಹ್ನದ ನಂತರ ಕೊಟ್ಟಿಗೆಯಲ್ಲಿ ಕೂಡಿಟ್ಟು ಅದಕ್ಕೆ ಮೇವ್ ಆಗ್ತಕ್ಕಂಥದ್ದು, ನೀರು ಕೊಡ್ತಕ್ಕಂಥದ್ದು, ಈ ಒಂದು ಪದ್ಧತಿ. ಇದಕ್ಕೆ ನಾವು ಸೆಮಿ ಗ್ರೇಸಿಂಗ್ ಅಂತೀವಿ, ಅಂದ್ರೆ ಕಂಪ್ಲೀಟ್ ಸ್ಟಾಲ್ ಫೀಡಿಂಗ್ ಅಲ್ಲ, ಕಂಪ್ಲೀಟ್ ಕೂಡು ಪದ್ಧತಿ ಅಲ್ಲ ಅದು, ಬಟ್ ಸೆಮಿ ಗ್ರೇಸಿಂಗ್. ಇದು ತುಂಬಾ ಜನ ಈ ರೀತಿ ಮಾಡ್ತಾರೆ, ಇದು ಅತ್ಯಂತ ಲಾಭದಾಯಕ. ನಮ್ಗೆ ಟ್ರೆಡಿಷನಲ್ ಪದ್ಧತಿ ಇದೆಯಲ್ಲ, ನಾವು ಪರಂಪರಾಗತವಾಗಿ ನಾವೇನು ಹಳ್ಳಿಗಳ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಕುರಿಗಳನ್ನ ಅಡವಿಗೆ ಬಿಡುವಂಥದ್ದು, ಸಂಜೆ ತಾಂಬಂದು ನಾವು ಕೊಟ್ಟಿಗೆ ಅಥವಾ ದೊಡ್ಡಿ ಒಳಗಡೆ ಸೇರಿಸ್ತಕ್ಕಂಥದ್ದು, ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಹೆಚ್ಚುವರಿ ಆಹಾರನೂ ಕೊಡೋದಿಲ್ಲ, ತಿಂಡಿ ಮಿಶ್ರಣನೂ ಕೊಡೋದಿಲ್ಲ, ನಾವೇನು ಕೊಡೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಮೇಯ್ಕೊಂಡು ಬರ್ತವೆ, ಸಂಜೆ ಕುರಿ ರೊಪ್ಪದಲ್ಲಿ ರೆಸ್ಟ್ ತಗೊಳ್ತವೆ ಅಥವಾ ವಿಶ್ರಾಂತಿ ಪಡಿತವೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತವೆ. ಅಡವಿ ನೀರಾಗುತ್ತೆ, ಅಡವಿ ಮೇವಾಗುತ್ತೆ, ಖರ್ಚಿರಲ್ಲ, ಯಾವುದೇ ಖರ್ಚಿಲ್ಲ, ಬರೋಂತ ಎಲ್ಲದೂ ಕೂಡ ಸಂಪೂರ್ಣ ಲಾಭನೇ. ಉದಾಹರಣೆಗೆ ನೀವು ಒಂದು 100 ಕುರಿ ಸಾಕ್ತಾ ಇದೀರ ಅಂದ್ರೆ ಸುಮಾರು 80 ಮರಿಗಳಂತೂ ಬರ್ತಾವ ನಮ್ಗೆ, ಕನಿಷ್ಠ 80 ಮರಿ ಅಂತ ಇಟ್ಕೊಳ್ಳೋಣ. ಸೊ 80 ಮರಿಗೆ ಇವತ್ತು 6 ತಿಂಗಳ ಮರಿಗಳನ್ನ ನಾವು ಮಾರಾಟ ಮಾಡೋದಕ್ಕೆ ಕನಿಷ್ಠ ಬೆಲೆ 5,000 ಅಂತ ಇಟ್ಕೊಂಡ್ರು, ಸೊ ಒಂದು ವರ್ಷಕ್ಕೆ 100 ಕುರಿಯಿಂದ ನಾವು ಕನಿಷ್ಠ 4 ಲಕ್ಷ ರೂಪಾಯಿ ಆದಾಯವನ್ನ ನಾವು ಪಡೆಯಬಹುದು. ಸೊ ಅದರಲ್ಲಿ 1 ಲಕ್ಷ ರೂಪಾಯಿ ನಾವು ಬೇರೆ ಬೇರೆ ಖರ್ಚು ಹೋಯ್ತು ಅಂದ್ರೆ 2-3 ಲಕ್ಷ ರೂಪಾಯಿ ನಮಗೆ ಲಾಭ ಇದೆ. ಇದು ಸಂಪೂರ್ಣವಾಗಿ ಲಾಭ ಆಗುತ್ತೆ. ಆದ್ರೆ ಇಲ್ಲಿ ಶ್ರಮ ಇದೆ ಇಲ್ಲಿ, ಅಂದ್ರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಅಡವಿಗೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ, ಮೇವು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಕುರಿ ಸಾಕಿದೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಅವ್ರು ಏನು ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಏನೇ ಕಾರ್ಯಕ್ರಮ ಇರ್ಬೋದು, ಅವೆಲ್ಲವನ್ನು ನಾವು ಬದಿಗಿಟ್ಟು ಕುರಿಗಳನ್ನ ಬೆಳಗ್ಗೆ 8 ಗಂಟೆಗೆ ನಾವು ರೊಪ್ಪದಿಂದ ಬಿಡ್ಲೇಬೇಕು. ಅದ್ರ ಮೇಲೆ ನಾವು ಕುರಿಗಳನ್ನ ರೊಪ್ಪದಲ್ಲಿ ಇಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆ ರೀತಿಯಾದಂತ ಒಂದು ಪರಿಸ್ಥಿತಿ. ಸೊ ಆದ್ರೆ ಈ ಒಂದು ಕೂಡು ಪದ್ಧತಿಯಲ್ಲಿ ಏನಾಗುತ್ತೆ, ಆ ರೀತಿ ಇರೋದಿಲ್ಲ. ಸೊ ನಾವು ಕುರಿಗಳನ್ನ ರೊಪ್ಪದಲ್ಲೇ ಇಟ್ಕೊಂಡಿರ್ತೀವಿ ಅಥವಾ ಕೊಟ್ಟಿಗೆಯಲ್ಲೇ ಇಟ್ಕೊಂಡಿರ್ತೀವಿ. ಸೊ ಅದಕ್ಕೆ ಕಾಲ ಟೈಮಿಗೆ ಸರಿಯಾಗಿ ನಾವು ಮೇವ್ ಹಾಕ್ತಿವಿ, ನೀರು ಕೊಡ್ತೀವಿ. ಬಟ್ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಈ ಲಾಭದಲ್ಲಿ ಕಡಿಮೆ ಆಗುತ್ತೆ ನ್ಯಾಚುರಲಿ. ಅದು ಯಾಕಂದ್ರೆ ಇಲ್ಲಿ ಒಂದೇ ಖರ್ಚು ಬರುತ್ತೆ, ಅದನ್ನೇ ನಾವು ಪ್ರೊಡಕ್ಷನ್ ಕಾಸ್ಟ್ ಅಂತೀವಿ, ನಾವು ಉತ್ಪಾದನಾ ವೆಚ್ಚ ಅಂತೀವಿ. ನಾವು ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ಹಾಗಾಗಿ ಲಾಭದಲ್ಲಿ ಕಡಿಮೆ ಆಗುತ್ತೆ. ಆದ್ರೆ ಅದು ಕೂಡ ಸೂಕ್ತವಾದಂತ ಪದ್ಧತಿನೇ, ಅದರಲ್ಲೂ ಅಡ್ವಾಂಟೇಜಸ್ ಇದಾವೆ. ಹೊರಗಡೆ ಬಿಡೋದಿಲ್ಲ, ಹೊರಗಡೆ ನೀರು ಕುಡಿಯೋದಿಲ್ಲ, ಹೊರಗಡೆ ಮೇವು ತಿನ್ನೋದಿಲ್ಲ, ನಮ್ಮ ಕುರಿಗಳಿಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಸೊ ಅವೆಲ್ಲವೂ ಕೂಡ ಇಲ್ಲಿ ಅವಾಯ್ಡ್ ಆಗ್ತವೆ. ಆದ್ರೆ ನಮ್ಮ ಈ ಟ್ರೆಡಿಷನಲ್ ಪದ್ಧತಿಯಲ್ಲಿ, ನಮ್ಮ ಮಾಮೂಲು ಪದ್ಧತಿಯಲ್ಲಿ ನಾವು ಕುರಿ ಸಾಕ್ತಿವಲ್ಲ, ಹೊರಗಡೆ ಬಿಡ್ತೀವಿ, ಎಲ್ಲೋ ನೀರು ಕುಡಿತಾವ, ಹೋಗಿ ಮೇವು ತಿಂತಾವೆ. ಅಲ್ಲಿ ಯಾವುದೋ ಕುರಿ ಕಾಯಿಲೆ ಬಂದಿದ್ರೆ ಆ ಕಾಯಿಲೆ ನಮ್ಮ ಕುರಿಗೂ ಬರೋಂತ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಅಡ್ವಾಂಟೇಜಸ್ ಅಂದ್ರೆ ಅಲ್ಲಿ ಒಳ್ಳೆಯ ಅಂಶಗಳು ಕೂಡ ಇದಾವೆ, ನಮಗೆ ನೆಗೆಟಿವ್ ಇರತಕ್ಕಂತ ಅಂಶಗಳು ಕೂಡ ಇದಾವೆ. ಸರ್, ಕೊನೆಯದಾಗಿ ಈಗ ವಲಸೆ ಕುರಿಗಾಯಿಗಳಿಗೆ ಈಗ ಗುರುತಿನ ಚೀಟಿಯನ್ನ ಕೊಡುವಂತ ಕಾರ್ಯಕ್ರಮ ನೀವು ಮಾಡ್ತಾ ಇದ್ರಿ. ಈಗ ಈ ಗುರುತಿನ ಚೀಟಿ ಪಡಿಬೇಕಂತಂದ್ರೆ, ಅರ್ಜಿ ಹಾಕ್ಬೇಕಂತಂದ್ರೆ, ಇದರಲ್ಲಿ ಏನಾದ್ರೂ ಕೊನೆಯ ದಿನಾಂಕ ಏನಂತ ಏನಾದ್ರೂ ಮೆನ್ಷನ್ ಮಾಡಿದಿರಾ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗಾಗಲೇ ನಾವು ಪೇಪರ್ ಅಲ್ಲಿ ನಾವು ಏನು ಅಡ್ವರ್ಟೈಸ್ಮೆಂಟ್ ನಾವು ಕೊಟ್ಟಿದ್ವಿ, ಅದರಲ್ಲಿ ನಾವು ಕೊನೆಯ ದಿನಾಂಕವನ್ನು ಮೆನ್ಷನ್ ಮಾಡಿದ್ವಿ. ಬಟ್ ಅದು ಕೊನೆಯ ದಿನಾಂಕ ಆದ್ರೂ ಕೂಡ ನಾವು ಅರ್ಜಿಗಳನ್ನ ತಗೊಳ್ತಾ ಇದೀವಿ. ಇದಕ್ಕೆ ಕೊನೆಯ ದಿನಾಂಕ ಅಂತ ಏನಿಲ್ಲ, ಆದಷ್ಟು ಬೇಗ ಯಾರ್ಯಾರು ವಲಸೆ ಕುರಿಗಾರರಿದ್ದಾರೆ, ಸೊ ಅವರು ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆಗಳಿಗೆ ಹೋಗಿ ಅಥವಾ ಕುರಿ ಸಹಕಾರ ಸಂಘಗಳನ್ನು ಭೇಟಿ ಮಾಡಿ ಅರ್ಜಿಗಳನ್ನು ಪಡೆದು ಹಾಕಬೇಕಾಗಿದೆ. ಆದಷ್ಟು ಅಂದ್ರೆ ನಾವೇನು ನವೆಂಬರ್ ತಿಂಗಳ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ನಾವು ಸಂಗ್ರಹಿಸಿ ಗುರುತಿನ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು. ಅಂದ್ರೆ ಈ ಗುರುತಿನ ಚೀಟಿ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ನಿಮ್ಮನ್ನ ಸಂಪರ್ಕಿಸೋದು ಯಾವ ರೀತಿ ಸರ್? ಖಂಡಿತ ನಮ್ಮನ್ನ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ ಇದೆ, 9444865631. ಮತ್ತೊಮ್ಮೆ ಹೇಳಿ ಸರ್. 9444865631. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ವಲಸೆ ಕುರಿಗಾಹಿಗಳಿಗೆ ಈ ಒಂದು ಗುರುತಿನ ಚೀಟಿಯ ವಿತರಿಸುವ ಒಂದು ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಆಕಾಶವಾಣಿ ಮುಖಾಂತರ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಸರ್, ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಇದುವರೆಗೂ ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮ ಕುರಿತು ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು ಮತ್ತು ಇದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನಲ್ಲಿ ಕೆಲವು ಸ್ಥಳಗಳಲ್ಲಿ ಮತ್ತು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಕೊಡಗು, ರಾಮನಗರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಕೆಲವೆಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಯಚೂರು ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಉಳಿದ ಜಿಲ್ಲೆಗಳ ಮೇಲೆ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಕೀಟನಾಶಕಗಳ ಸಮರ್ಪಕ ಮತ್ತು ಸುರಕ್ಷಿತ ಬಳಕೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕಗಳು, ನುಶಿನಾಶಕಗಳು ಮತ್ತೆ ಇತರೆ ಪೀಡನಾಶಕಗಳ ಬಳಕೆ ಅನಿವಾರ್ಯ ಅಂತ ಹೇಳ್ಬೋದು. ಬಹುತೇಕ ಪೀಡನಾಶಕಗಳು ವಿಷ ಪದಾರ್ಥಗಳಾಗಿದ್ದು ಅವುಗಳ ಅಸಮರ್ಪಕ ಬಳಕೆಯಿಂದ ಮನುಷ್ಯ, ಅನ್ಯಜೀವಿಗಳು ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮಗಳಾಗುವ ಸಾಧ್ಯತೆಗಳಿವೆ. ಇದಲ್ಲದೆ ರಾಸಾಯನಿಕಗಳ ಯಥೇಚ್ಛ ಬಳಕೆಯ ಪರಿಣಾಮವಾಗಿ ಕೆಲವು ಪೀಡೆಗಳು ನಿರೋಧಕ ಶಕ್ತಿ ಪಡೆದುಕೊಂಡ್ರೆ ಇನ್ನು ಕೆಲವು ತೀವ್ರವಾಗಿ ವೃದ್ಧಿಗೊಂಡು ಬೆಳೆಗಳಿಗೆ ಹೆಚ್ಚಿನ ಬಾಧೆಯನ್ನುಂಟು ಮಾಡ್ತವೆ. ಈ ಸಮಸ್ಯೆಗಳಿಗೆ ಪೂರಕವಾಗಿ ರೈತರು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪೀಡನಾಶಕಗಳನ್ನು ಬಳಸಿದಾಗ ಸಸ್ಯ ಸಂರಕ್ಷಣೆಯ ವೆಚ್ಚ ಅತಿಯಾಗಿ ಬೆಳೆಯಿಂದ ಸಿಗುವಂತ ಆರ್ಥಿಕ ಆದಾಯ ಕಡಿಮೆಯಾಗುತ್ತೆ. ಪೀಡನಾಶಕಗಳ ಸಮರ್ಪಕ ಮತ್ತು ಸುರಕ್ಷಿತ ಬಳಕೆಯಿಂದ ಈ ಎಲ್ಲ ತೊಂದರೆಗಳನ್ನು ತಪ್ಪಿಸಬಹುದಾಗಿದೆ. ಸಮರ್ಪಕ ಬಳಕೆಯ ವಿಧಾನಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ, ಪೀಡೆಗಳ ಸಂಖ್ಯೆ ಆರ್ಥಿಕ ಹಾನಿಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರಾಸಾಯನಿಕಗಳನ್ನು ಉಪಯೋಗಿಸಿದಲ್ಲಿ ಅವುಗಳ ಅನವಶ್ಯಕ ಬಳಕೆಯನ್ನು ತಡೆಯಬಹುದು. ಸಾಧ್ಯವಿದ್ದಲ್ಲಿ ಇತರೆ ಹತೋಟಿ ಕ್ರಮಗಳನ್ನು ಅನುಸರಿಸಿ ಪೀಡೆ ನಿರ್ವಹಣೆ ಮಾಡುವುದು ಸೂಕ್ತ. ಪೀಡನಾಶಕಗಳ ಬಳಕೆ ಅಂತಿಮ ಆಯ್ಕೆಯಾಗಿರಬೇಕು. ಶಿಫಾರಸು ಮಾಡಿದ ಪೀಡನಾಶಕಗಳನ್ನು ಮಾತ್ರ ನಿಗದಿತ ಪ್ರಮಾಣದಲ್ಲಿ ಬಳಸಬೇಕು. ಒಂದೇ ರಾಸಾಯನಿಕವನ್ನು ಪದೇ ಪದೇ ಉಪಯೋಗಿಸಬಾರದು. ಅವೈಜ್ಞಾನಿಕವಾಗಿ 2-3 ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಬೆರೆಸಿ ಸಿಂಪಡಿಸುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಇದರಿಂದ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ. 2 ಸಿಂಪರಣೆಗಳ ಮಧ್ಯೆ ಕನಿಷ್ಠ 8-15 ದಿನಗಳ ಅಂತರವಿರಬೇಕು. ಪದೇ ಪದೇ ಸಿಂಪರಣೆಯನ್ನ ಮಾಡುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಇದರಿಂದಾಗುವ ದುಷ್ಪರಿಣಾಮಗಳು ಹೆಚ್ಚಂತಾನೆ ಹೇಳಬಹುದು. ಪೀಡನಾಶಕಗಳನ್ನ ಸರಿಯಾದ ಸಮಯದಲ್ಲಿ ಪೀಡೆಯ ಅಥವಾ ರೋಗದ ಬೆಳೆಯ ಹಂತದಲ್ಲಿ ಸಮರ್ಪಕ ಉಪಕರಣಗಳನ್ನು ಬಳಸಿ ಸಿಂಪಡಿಸಿದಲ್ಲಿ ಉತ್ತಮ ಹತೋಟಿ ಮಾಡಬಹುದು. ಇನ್ನು ಸುರಕ್ಷಿತ ಬಳಕೆಯ ವಿಧಾನಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ, ಪೀಡನಾಶಕಗಳನ್ನು ಆಹಾರ ಪದಾರ್ಥಗಳ ಜೊತೆಗೆ ಶೇಖರಣೆ ಮಾಡಬಾರದು. ಮಕ್ಕಳ ಕೈಗೆ ಸಿಗುವ ಹಾಗೆ ಇಡಬಾರದು. ಬಳಸಿ ಉಳಿದಂತಹ ಕೀಟನಾಶಕಗಳನ್ನ ಅದೇ ಡಬ್ಬಿ ಅಥವಾ ಬಾಟ್ಲಿಯಲ್ಲಿ ಇಡಬೇಕು. ಸಿಂಪರಣಾ ದ್ರಾವಣ ತಯಾರಿಕೆ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ರಾಸಾಯನಿಕ ಬಳಸುವ ಮುನ್ನ ಉಪಯೋಗಿಸುವ ವಿಧಾನದ ಬಗ್ಗೆ ಮಾಹಿತಿಯನ್ನು ಓದಿ ತಿಳಿದುಕೊಳ್ಬೇಕು. ಕೀಟನಾಶಕ ದ್ರಾವಣವನ್ನ ಬರಿಗೈಯಿಂದ ಮುಟ್ಟಬಾರದು. ರಾಸಾಯನಿಕಗಳನ್ನು ನೀರಿನಲ್ಲಿ ಬೆರೆಸಲು ಪ್ರತ್ಯೇಕವಾದ ಬಕೆಟ್ ಅಥವಾ ಡ್ರಮ್ಗಳನ್ನ ಬಳಸಬೇಕು. ಇನ್ನು ಸಿಂಪರಣೆ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಬೆಳಿಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಸಿಂಪರಣೆ ಮಾಡುವುದು ಉತ್ತಮ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು, ಮೈ ಮೇಲೆ ಗಾಯವಿರುವವರು ಮತ್ತು ಅನಾರೋಗ್ಯದಿಂದ ಬಳಲುವವರು ಸಿಂಪರಣಾ ಕ್ರಿಯೆಯಲ್ಲಿ ತೊಡಗಬಾರದು. ಮೈ ಮೇಲೆ ರಾಸಾಯನಿಕ ಬೀಳದ ಹಾಗೆ ಸಿಂಪಡಿಸಬೇಕು. ನಾಜಲ್ ಕಟ್ಕೊಂಡ್ರೆ ಬಾಯಿಂದ ಊದಿ ಸರಿಪಡಿಸಲು ಪ್ರಯತ್ನಿಸಬಾರದು. ಸಂಪೂರ್ಣ ಮೈ ಮುಚ್ಚುವ ಹಾಗೆ ಕೋಟು, ಕನ್ನಡಕ, ಕೈಚೀಲಗಳು ಮತ್ತು ಬೂಟ್ಗಳನ್ನ ಧರಿಸಬೇಕು. ಸಿಂಪಡಿಸುವಾಗ ಆಹಾರ ಸೇವನೆ, ಧೂಮಪಾನ ಮಾಡಬಾರದು. ಸಿಂಪರಣೆ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸಿಂಪರಣಾ ಉಪಕರಣಗಳನ್ನ ನೀರು ಉಪಯೋಗಿಸಿ ತೊಳೆದಿಡಬೇಕು. ಬಾವಿಯಲ್ಲಿ, ಕೆರೆ ಕಟ್ಟೆಗಳಲ್ಲಿ ಅಥವಾ ನಾಲೆಗಳಲ್ಲಿ ತೊಳೆಯಬಾರದು. ಖಾಲಿಯಾದಂತಹ ಪೀಡನಾಶಕ ಡಬ್ಬ ಅಥವಾ ಬಾಟ್ಲಿಗಳನ್ನ ಜಜ್ಜಿ ಮಣ್ಣಿನಲ್ಲಿ ಮುಚ್ಚಬೇಕು. ಬಳಸಿ ಉಳಿದಂತಹ ಸಿಂಪರಣ ದ್ರಾವಣವನ್ನ ಶೇಖರಿಸಿಡಬಾರದು. ಸಿಂಪರಣೆಯ ನಂತರ ಚೆನ್ನಾಗಿ ಸ್ನಾನ ಮಾಡಿ ಬಟ್ಟೆ ಬದಲಾವಣೆ ಮಾಡಬೇಕು. ಸಿಂಪಡಿಸಿದ ಪ್ರದೇಶದಲ್ಲಿ ಜಾನುವಾರುಗಳನ್ನ ಹುಲ್ ಮೇಯಲು ಬಿಡಬಾರದು. ಸಿಂಪಡಿಸಿದ ಯಾವುದೇ ಪದಾರ್ಥಗಳನ್ನ ಸುರಕ್ಷಿತ ಅವಧಿ ಮುಗಿಯುವವರೆಗೆ ಸೇವಿಸಲು ಬಿಡಬಾರದು. ಅಂದ್ರೆ ಸಿಂಪರಣೆ ನಂತರ ಕನಿಷ್ಠ 10-12 ದಿನಗಳವರೆಗೆ ಬೆಳೆಯನ್ನ ಕಟಾವು ಮಾಡಬಾರದು ಮತ್ತು ಹಣ್ಣು ಕಾಯಿಗಳನ್ನ ಕೀಳಬಾರದು. ಸಿಂಪರಣೆ ಸಮಯದಲ್ಲಿ ಏನಾದರೂ ತೊಂದರೆ ಆದ್ರೆ ಪ್ರಥಮ ಚಿಕಿತ್ಸೆಯನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಮೈ ಮೇಲೆ ಅಥವಾ ಕಣ್ಣಲ್ಲಿ ರಾಸಾಯನಿಕ ಬಿದ್ದಲ್ಲಿ ತಕ್ಷಣ ಹೆಚ್ಚು ನೀರನ್ನು ಬಳಸಿ ತೊಳೆದುಕೊಳ್ಬೇಕು. ರಾಸಾಯನಿಕಗಳನ್ನ ಸೇವಿಸಿದ ಪಕ್ಷದಲ್ಲಿ ತಕ್ಷಣ ವಾಂತಿ ಮಾಡಿಸಬೇಕು. ನಂತರ ರೋಗಿಗಳನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. ರಾಸಾಯನಿಕದ ಡಬ್ಬ ಅಥವಾ ಬಾಟ್ಲಿಗಳನ್ನ ವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಮಾಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ತಮ್ಮ ಸಮೀಪ ಇರತಕ್ಕಂತ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗ್ಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800-1800-1551 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-4252-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ